ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡವ, ಶಿವನಿಗ್ನವ ಜಪ ತಪ ಮಾಡವ, ಸಾಧು ಸನ್ನಿ ಸಿಗುವ ಸೇಪಕರು ಬಂದ್ರ ಅವ್ರಿಗೆ ದಾನ ಧರ್ಮ ಮಾಡವ ತಾಯಿ. ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ, ಹ್ಯಾಂಗ ಬಂದಿಲ್ಲ ಇಲ್ಲಿ ವಾಪಿಸ್ ಹೋಗಂತಂದ್ರು. ನಾ ವಾಪಿಸ್ ಹೋಗಲ ಬಂದಿಲ್ಲ ಮಗ, ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಡಾಕ ನನ ಜರ ಹಡಗದ ಕುಂದ್ರಿಸಿ ಒಳಿ ದಾಟಸ್ರಿ ಮಗ ಅಂದ. ಅಮ್ಮ ರಾಜನ ಹುಕುಮವಿಲ್ಲ, ನಮ್ಮ ರಾಜ ನೋಡಬೇಕಾಗ್ತದ, ಆತ ಏನಾದವ್ರಿಗೆ ಬಿಡ್ದಾರಂತ ಹುಕುಮದೇ. ಸಾಧು ಸನ್ನಿಸಿ ವಾಸೆ ಪಕ್ಕಿರ ಜಂಗಮ ಬಂದ್ರ ಹರಿಗೆ ನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ದಂತ ಹೇಳ್ಕಿಸ್ತಂದ. ನಮ್ಮ ರಾಜನ ಹುಕುಮದ ತಾಯಿ ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ. ಈ ನೋಡ್ರಿ ನಾನು ನೀರಿನೊಳಗೆ ಹ್ಯಾಂಗ ಒತ್ತೀನಂತ ದೇವಿ ನೀನಾಕಿ ಉದು ಅಂತ ಭಂಡಾರ ಒಗ್ಗಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಳ ನೀರಿನ ಮ್ಯಾಲ ಪರಡಿ ಒಳಗೆ ಕುಂತು ಜಗನ್ ಮಾತೆ ದೇವಿ ದಿನ ಹಾಕಿ ಇನ್ನ ಕೊಲ್ಲಾಪುರ ರಾಜ್ಯ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ. ಮನಿ ನಾ ಜೋಗ ಆಳಾಗ ನಡೆದಿ, ನೀ ನನ್ನ ಜೋಗ ಸಿಗ್ತಿಲ್ಲ ಮಗ, ಹೋಗ್ಲಿ ಇಲ್ಲಿ ಬೇಡ ಅಂದ. ಅವತ್ ನಮ್ಮ ಊರು ರಾಜ ದೇವರಿಗೆ ನಂಬಂಗಿಲ್ಲ, ಆತ ನೋಡವ ಕೈಯ ಬಾಯವ ಕರಿ ನಾಲ್ಗವ ತಾಯಿ ಮಹಿಷಾಸುರ ದೈತ್ಯ ಪ್ರಮಾಣನ. ಅರೆ ಆತ ನಮ್ಮ ರಾಜ ನ ತಾಯಿ, ಅವನನ್ನ ಊರ ಒಳಗೆ ನೀ ಹೋಗ್ಬೇಡ, ಅವನ ಮನಿ ಒಳಗೆ ಜೋಗ ನೀಡ ಪದ್ಧತಿ ಇಲ್ಲ, ಯಾಕ ಬಂದಿದ್ದೀರಿ ವಾಪಿಸ್ ಹೋಗಂತಂದು. ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ. ಈ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಾಚಕೊಂಡು ಹಾಡಿ ತುಂಬಾ ಭಂಡಾರ ಪಡೆಕೊಂಡು ಉದೋ ಉದೋ ಆರಕೊತ ದೇವಿ ದಿನ ಆಕಿ ಬಂದಳು ಎಲ್ಲಿ ಆ ರಾಜ ಅನ ಮನಿ ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ. ಹೈ ರಾಧ ಉದೋ ರಾಜನಂಗಳದೊಳಗ ನಿಂತಾಳ. ಏ ಭಕ್ತ ನೀನು ಮನೆಯೊಳಗೆ ನನಗ ಜೋಗ ನೀಡುವಂತವನಾಗು, ನನಗೆ ಜೋಗ ನೀಡಿದ್ರೆ ನೀನ ಬಾಗಲ ಹೊರಗ ಎಷ್ಟಲ್ಲ ಗಿಡಾವಿಲ್ಲ ತೊಡಬೇಕಂದ್ರೆ ಆಳ ಮನುಷ್ಯರು ಬಂದು ನಮ್ಮ ನಮೋ ಅಂತ ಮುದುಕಿ ಕೈ ಮುಗಿದಾರಮ್ಮ. ನೀ ಯಾವ ಊರ್ದಕ್ಕಿ ತಾಯಿ ಮುದುಕಿ, ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ, ನಮ್ಮ ರಾಜ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ, ನಾವು ನೆಡಂಗಿಲ್ಲ ತಾಯಿ. ಹ್ಯಾಂಗ ಬಂದಿದ ಹಂಗ ಹೋಗು. ಏ ಮಕ್ಕಳ ನಾ ತುಳಸಾಪುರದೊಳಗಿರಂತಕ್ಕಿ ಆಲಂಗಾದಿ ಶಕ್ತಿ ಪಾರ್ವತಾದಿ ವಿಧ ನಿನ್ನ ರಾಜನ ಕೈಲಿ ನಾ ಜೋಗ ತಗೊಂಡು ಹೋಗಬೇಕಂತೆ. ಆತನ ಭಕ್ತಿ ಅದನ್ನೇನಿಲ್ಲ, ನಾ ನೋಡಿ ಬರ್ಬೇಕಂತೆ. ಆತನ ಮನಿಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನೆಡಿದ್ರೆ ನಾ ಹೊಂಟ ಹೋಗ್ತೀನಿ ಅಂತಂತ. ನಾ ಹೋಗಕ್ಕೆ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗಂತ ನಿಂದಿಡ್ರಿ ಅಂಗಳಾಗ, ಯಾರು ಜೋಗ ನೆಡಂಗಿಲ್ಲ. ನೌಕರಿ ಮನುಷ್ಯರಿಗೆ ಕರೆದ ಏನಂತ ಸಾಹುಕಾರ. ಏನ್ರಿ ಮಹಾರಾಜ್? ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರ್ರಿ ತಮ್ಮದಿರಿ ನೌಕರಿ ಮನುಷ್ಯರಿ. ಆ ಮುದುಕಿ ಬಿಡಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈ ಕಾಲ ಕಟ್ರಿ, ಕೈ ಕಾಲ ಕಟ್ಟಿ ಮುದುಕಿ ಒಯ್ದು ನೋಡ್ಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಇದು ಕಾಟ್ರಿ. ಈ ಮುದುಕಿ ಸತ್ತ ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ. ನಡೆಯುವ ಅಣ್ಣ ನಡಿ ನಡಿ ಸಂಗೇ ಸಂಗ ನಡೆಯುವಣ ಅಂದ. ಸೇವಕ ಜನ ಬಂದ ರಾಜನ ಮನೆ ತಾನೊಳಗ ಹೊಸ ರೇಷಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನ ಕೈ ಕಾಲ ಕಟ್ಟಾರ. ಏ ತಮ್ಮಗೆ ಆಗ್ತಡ ಮಾಡ್ತಿರ ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣ ಕರಿ. ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ಕೊಂಡು ಆ ಸಮುದ್ರದೊಳಗೆ ಒಯ್ದು ಬೇಕಾದ ಅಂತೇಳಿ ನಮ್ಮ ರಾಜನ ಹುಕುಮ ಅದೇ ನಡೆಯೋಣ ಬೇಗನೆ ಹೊರತು ಹೋಗೋಣ ಅಂತ. ಇಷ್ಟೇ ಹಾಕಿದ್ರಿಲ್ಲ ದೇವಿ ಜಗದ ಭಾಗ ಒತ್ತಿ ಹಿಡ್ದಾರ ಕಂಬಳಿ ಒಳಗೆ ಹಾಕೊಂಡು ತಿಳಿವಿ ಆಳ ಹೊತ್ಕೊಂಡು ಬಂದ್ರಿ ನೀರಿನಂತೆ ಹಾಕೊಂಡು ಒಗ್ಗಾಟ್ಯಾರ ನೀರಿನೊಳಗೆ ಒಗ್ಗಾಟಿ ಮ್ಯಾಲಿನ ಕುಟುಂಬ ಎರಡು ಎರಡು ವರ್ಗ ಗುಂಡಲ್ಲಿ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ. ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನಾವೊಬ್ಬರಿ ಮನುಷ್ಯರು ಹೊಡ್ಕೊಂತ ಬಂದು ಆ ರಾಜಾಗ ಬಂದು ಏನಂತಾರ ಬಂದು ರಾಜನಂತ ಬಂದವೇನಂತಾರೆ ನಮಸ್ಕಾರ ತಂದಿ ರಾಜ ನೀವು ಹುಕುಮತ್ ಪ್ರಮಾಣ ದೇವಿಗೆ ಒಯ್ದು ಶಮನದೊಳಗೆ ಬೇಕಾಟ ಬಂದಿದ್ದೀವು, ಮುಂದಿನ ವಿಷಯ ಏನದ ಏನಿಲ್ಲ ನಿಮಗೆ ಬೇಗನೆ ತಿಳಿಸುವಂತ ಆಗ್ರಿ ತಂದಿ ರಾಜ. ಮುದುಕಿ ಒಯ್ದೊಗಾಡ್ರಿ ಬರಂಗಿಲ್ಲ ನನ್ನ ಮನೆಗೆ ತಿರುಗಿ ಮನೆಗೆ ಬರಲ್ರಿ ಮತ್ತೆ ಜರ ಅಚಾನಕ್ ತಿರುಗಿ ಮತ್ತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ. ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮದಿರಿ, ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ. ನೌಕರಿ ಬರ್ಸರಿ, ಯಾರ್ದವ್ರ ಕೆಲಸ ಮಾಡಕತ್ಯಾರ? ಇಲ್ಲಿ ಕತಿ ಇಲ್ಲಿ ಆಗ್ಯಾದ, ಕತಿ ಇಲ್ಲಿ ಬಿಳಿತದ ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ಒಡಬೇಕಂದ್ರೆ ವೈದ ಕಾಟಿದ ಒಳಗ ನೀರಿನೊಳಗಿನ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ? ಭಕ್ತರ ಮನಿಗೆ ದೇವಿ ಜಗದಮ್ಮ ಮತ್ತೆ ಹ್ಯಾಂಗ ಬರ್ತಾಳಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ, ಬಾರಮ್ಮ ದೇವಿ ಭಕ್ತರ ಮನಿಗೆ. ಜಗದಂಬಾ ಎದ್ದು ಆ ನೋಡ್ಬೇಕು ಕೊಲ್ಲಾಪುರ ರಾಜನ ಮನಿ ಹೊಂಟಳ ದೇವಿ ಜಗದಂಬಾ ರೇ. ರಾಜನ ಮನಿಗೆ ಊರಿಗೆ ಹೋಗಿ ಜೋಗ ಬೇಡ್ಬೇಕಂತೆ. ಪುನಃ ಎಲ್ಲಿ ಬಂದಳ್ರಿ ಆಕಿನ ರಾಜವಾಡದೊಳಗ ಬಂದು ಮೊದಲಿ ಎಲ್ಲಿ ಬದಲಿ ಅದೇ ಜಾಗದ ಬದಲಾಗಲಾಗಿ ತಾಳ ದೇವಿ ಮತ ನೋಡದ ಕೋಲಾಪುರ ರಾಜ ನೋಡಿ ಏನಂತಾನೆ ಯಾಕೋ ಆ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮಅಪ್ಪನ ಗಂಡತಿದ್ದೆ ನಾನು ಯಾಕ ನನ್ನ ಮನಿ ಈ ಮತ್ತ ಬಂದಿದ್ಯಲ್ಲ ತಾಯಿ ಮತ್ ಏನ್ ಬೇಕು ನಿನಗ ತಾಯಿ ಜಗದಂಬೇನಂತ ಹೇಳ ರಾಜ ನಿನಗೆ ಬಂಗಾರ ಬೆಳೆ ಮುತ್ತು ಮಾಡಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗಿಂದು ಕೆಟ್ಟ ಒಪ್ಪ ಉಳ್ಳಾಗಡಿ ಬದಿಕೆ ನಿಡಿದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ ನಂಗೆ ಜೋಗ ನಡೆದ್ರ ಬಾಗಿಲು ದಾಟ ಹೋಗ್ತೀನಿ ಅಂತ ಇಷ್ಟೆಲ್ಲ ಗಿಡ ಇಲ್ಲ ಸಾವುಕಾರ ತರ ನಿಮ್ ಅಪ್ಪನ ಗಂಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ಟರೆ ನನ್ನ ಒಲೆಯಾಗಿನ ಬೂದಿ ಗಿಡಂಗಿಲ್ಲ ಮುದುಕಿ ಬೇಡ್ಕೊಂಡು ತಿಂಬಾಕುಲ ಅದ ಬೇಡ್ಕೊಂಡು ತಿಂತದ ನಿನ್ ಬಲಿಲ್ಲ ಬಲಿ ಏನು ಸಿಗಂಗಿಲ್ಲ ಏ ಭಕ್ತ ನಿನ್ನ ಬಲಿ ಹಿಟ್ಟ ಉಪ್ಪ ಉಳ್ಳಾಗಡಿ ಇದ್ರಿ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ ತಿರುಗಾಡ್ ಬಂದ ನನ್ನ ಹೊತ್ತಿಗೆ ಸೋಗ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟು ಹೋಗ್ತೀನಿ ಅಂತ ಹೊರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸಾವುಕಾರ ಎಲ್ಲ ರಾಜ ಕೊಲ್ಲಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರೋ ಮರ್ತವ ತಳಕತ್ತೀನ ಮುದುಕಿ ಅಂದ ಯಾಕ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗಿಲ್ ಒಳಗ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾವ ದಾರಿಗೆ ಬಂದಿ ಆ ದಾರಿಗೆ ಅಪ್ಪ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸಿಕವಾಯ್ತು ನನ್ನ ಪಡಿ ಒಳಗ ನೋಡ್ಬೇಕಾಯ್ತು ಒಂದ ಸವಾರ ರೂಪಾಯಿ ದಕ್ಷಿಣ ಇರು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ನಾ ದಕ್ಷಿಣ ನೀಡಂಗಿಲ್ಲ ದಕ್ಷಿಣ ಕರಿ ಮಾಡಿ ಮಾಡಿದಿ ಉಗಪ್ಪ ಹೊಂಟೋಗು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಕ್ಕೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದಷ್ಟು ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ್ ಮಾತ್ರ ನೀಡೋದಿಲ್ಲ ನಡಿಪಲ್ಲೇ ಹೊರಗಾಗಿ ನಡಿ ಬದುಕಿ ಭಕ್ತ ನಿನಗೆ ಸವಾ ರೂಪಾಯಿ ಇಲ್ಲದಿದ್ರೆ ನನ್ನಪ್ಪ ಪತ್ತಾದ ಒಂದ ಚೇತಾಕ ಉಂಬಾಯಣಿ ಹಾಕೋ ಭಕ್ತ ಆ ಉಂಬಾಯಣಿ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಕ ಬೆಂಕಿ ಹೆಚ್ಚವಳ್ಳ ತಾಯಿ ಕದ ಕದ ಕದ ಕದ ನಗತಾಳ ದೇವಿ ನನಗ ನೋಡ್ಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ ಉದಯಂಬರಿಗೆ ಉದರ ಕಾಲ ಮಾಡಿ ನಾನು ಬಿಟ್ಟಿದ ಏನೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು ನಾ ಯಾರಿದ್ದ ಯಾರು ಇಲ್ಲ ವಿಚಾರ ಮಾಡಿ ನನಗ ದಾನ ಧರ್ಮ ನೀಡು ಇದು ಮುದುಕಿ ಮಕ್ಕಳು ಮಾತಾಡಕತ್ತೇನಂತ ಸಿಟ್ಟ ಮಂತ್ರಿ ಯಾರಿ ಯಾ ಕೊಲ್ಲಾಪುರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ ಏ ಸಮ್ಯ ನಿಂಬ್ಯ ತಮದೇರಿ ಬರ್ರಿ ಅಂದ ಆ ಮುದುಕಿ ಮತ್ತ ಹಿಡ್ರಿ ಮುದುಕಿ ಹಿಡಿದು ನೋಡ್ಬೇಕು ರೇಷ್ಮಿ ಹಗ್ಗ ತೋರ್ ಕೈಕಾಲ ಕಟ್ರಿ ಎತ್ತಿನ ಗಾಡಿ ಒಳಗ ಇದು ನಮ್ಮ ಊರಿ ಹತ್ತಿ ಹೊಲ ಅದ ಆ ಹೊಲದಾಗ ಎರಡ ಬಣಮಿ ಕಳಕಿ ಅದತ್ತಮ್ಮ ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಹಾಕಿ ಮುದುಕಿ ಉರಿ ಹಚ್ಚಿ ಬರ್ರಿ ಅಂದ ಯಾಕಾಗಲ್ಲಕ್ರಿ ಮಾರಾಕಿ ಹೇಳಿದತ್ತ ಬಾತಿ ಕೇಳಿಕೊಂಡು ಇಬ್ಬರು ನೋಡ್ಬೇಕಂದ್ರೆ ನಾಲ್ಕ ಮಂದಿ ನೌಕರಿ ಮನುಷ್ಯರು ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡು ಬಂದ್ರೆ ಹೊಲಕ ತಂದಾರ ಬಣವಿ ವಿಚಾರ ಅರ್ಧ ಕಳಕಿ ಕೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ ನೀವೇ ಹಚ್ಚರಿಯಪ್ಪ ಅಂತ ಕೋಲಾಪುರ ರಾಜ್ಯ ಅಂತಾರ ಈಗ ದೇವಿಗೆ ಬಲಮೆ ಒಳಗೊಟ್ಟಿದ್ದೇವ ನಿಮ್ಮ ಕೈ ಮುಟ್ಟ ನೀವು ಆಜ್ಞೆ ಹಚ್ಚಿದೇವ ನಮ್ಮ ಕೈಲಿ ಸರ್ವತಾಗಂಗಂತೆ ಆಶೀರ್ವಾದ ಮಂದಿ ಮಾತಾಡ್ತಾರ ಆಗ್ಲಿ ಅಂದ ನೌಕರಿ ಮನುಷ್ಯಾರಿ ನಿಮ್ಗೆ ನಾವೆಲ್ಲ ನಾ ಬರ್ತೀನಿ ನಡ್ರಿ ಅಂದ ಕೈಯಾಗ ಕೊರಿ ಕಟ್ಟಿರ್ಬೇಕಾಗಿ ತಗೊಂಡ ಕಡ್ಡೆ ಬಿ ತಗೊಂಡು ನಾನೇ ಸ್ವತಃ ಉರಿ ಹಸ್ತೀನಿ ನಡ್ರಿ ತಮದೇರಿ ಬಂದ ರಾಜ ಮಸಾಲೆ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕೋಣಿ ನಾಲ್ಕೆ ಬೀದಿ ತಿರುಗಾಡಕೋತ ಆ ಮಸಾಲೆ ಕೈ ಒಳಗೆ ಹೇಳಿಕೊಂಡು ಆ ದಿವಿ ಹೇಳಕ್ಕೆ ನಂದ್ರ ಬಗೆ ಚಾಕೆ ನನ್ನ ಬಗೆ ಚಾಕ ನಾಡದ ನಾಡದ ನನ್ನ ಭಾಗ ಕನ್ನಡದಾನ ನಂದನ ಭಾಗ ಜೊಳಗ ಬರಲ್ಲಡಾವಿಲ್ಲ ಬಸಾಲ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಕಿ ಉರಿ ಹಚ್ಚಬೇಕ್ರಿ ದಗ ದಗ ದಗ ದಗ ಉರಿ ಅತ್ಯಾದ ಪ್ರದಕ್ಷಿಣ ಹಾಕಿ ಅದೇ ವೇಳೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟಿ ಹಚ್ಚಿ ದಗ ದಗ ಉರಿ ಹಚ್ಚಲಾಗಿಲ್ಲ ಜಗದಮ್ಮ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು ನೌಕರಿ ಮನುಷ್ಯರು ಯಾರ್ದವ್ರ ಮನೆಗೆ ಹೊಂಟೋದ್ರು ಸೌಕ ರಾಜ ಬಿ ತನ್ನ ಮನೆ ತಾ ಹೋದ ಕೊಲ್ಲಾಪುರ ರಾಜ ಮನೆ ಹೋದ ಬಳಕ ಇದಿಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿ ಎಲ್ಲಿ ಬೆಳೀತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಾದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನನ್ನ ಬಳಕ ಹೊಲದಾಗ ಇದು ಸುಟ್ಟ ಇವರು ಹೊಲಕ್ಕೆ ನೋಡ್ಬೇಕ ಕೈ ತೊಳೆದ ಹತ್ಬೇಕತ್ತ ಜಗನ್ ಮಾತೆ ಸಂಭವಿ ಮತ್ತ ಎಲ್ಲಿ ಬಂದ ಆಡ್ರಿ ತೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರ ಹೊಲ ಕೈಲ ಕಟ್ಟಿವ್ರಿ ತಮದೇರಿ ನೌಕರಿ ಮನುಷ್ಯರು ಹೊಲದೊಳಗ ಶೀತಿನ ತಲೆ ತನ್ನ ಶೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ್ಯ ತಾಯಿ ಬಂದಳು ಏ ಮಕ್ಕಳ ಐರಾದ ಐರಾದ ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತೆ ಹಾಕ ಬಂದಾಳ ಯಾಕ್ರೋ ಮಕ್ಕಳ್ರಿ ನೀವು ಬಿ ಶೀತಿ ತಿಲ್ಲಾಕತ್ರಿ ನನ ಬಿ ಮುಗ್ ಶಿತಿ ಕೊಡ್ರಿ ಮಗ ಅವ ನಾವು ಶೀತಿ ತಿಲ್ಲಾಕತ್ತಂದ್ರೆ ನಿನಗೆ ಶೀತಿ ಸಿಗಂಗಿಲ್ಲ ನಮ್ಮೂರ ರಾಜ ಯಾರಿಗ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ ಮತ್ತ ಮುಂದಿನ ಹೊಲಕ್ ಹೋಗ ತಾಯಿ ನಾವು ಅಂತೂ ಕೊಡಂಗಿಲ್ಲ ಅಲ್ರೋ ಮಕ್ಕಳ್ರಿ ನಿಮ್ಮನ್ನ ನೋಡ್ಬೇಕಾದ್ರೆ ರಾಜ ಒಳಗ ಬರ್ತಾರೇನು ಕೊಲ್ಲಾಪುರ ರಾಜ ನನಗ ಮುಕ್ ನೋಡ್ಬೇಕಂದ್ರೆ ನೀವು ಬಿ ಶಿಕ್ಕಿ ತಿಲ್ಲಾಕಂದ್ರೆ ನನಗೆ ಕೊಡ್ರಿ ಮಕ್ಕಳ್ರಿ ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಗ ಮಕ್ಕಳ ಪ್ರಮಾಣ ನಿನ್ನ ಮಾತ ಕರೆದ ತಾಯೋ ಎಲ್ಲ ಸೂಳೆ ಮಕ್ಕಳೇ ನನ್ನ ಹುಕುಮಿಲ್ಲ ನೀ ಹಾಗೆ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವ್ ಹೊಂಟು ಹೋಗುವಂತವ್ರಾಗ್ರಿ ಎಷ್ಟಲ್ಲ ಆಗಿದ್ದಾವಿಲ್ಲ ಜಗನ್ ಮಾತೆ ಅಂದಳ ಯಾಕೆಗಳ ಮಗಳೇ ಇರ್ಲಿ ಕೊಡಲ್ದ್ರೆ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ತಂಡಿ ಬದಿ ಏನತ್ತಾಳ ಏ ಮಕ್ಕಳ್ರಿ ನನಗ ನೀವು ಶಿತ್ನಿ ಕೊಡ್ಲಿಲ್ಲ ಮೊದಲೇ ಅಂದಾರ ಪಾತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಶ್ವಾನ ನೋಡಬೇಕಾದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ ಮಾತಿ ದೇವಿ ಎಲಬಾಡ್ಯಾಳ ಉದೋತ ವಾಜ ಮಾಡಿ ಹಡಿವೆಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳದ ಹೊಲ್ದಾಗ ಒಗ್ಗಾಟ್ಯಾಳ ಕಣ್ಣಾಗಿನ ಕಾಡಿಗೆ ತೆಗೆದು ಒಂದೇ ನೋಡ್ಬೇಕು ದಂಟಿಗೆ ಹಸಿಲ್ಲ ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ ಪಾಶೆ ಎಕ್ಕರ ಜಮೀನು ನೋಡ್ಬೇಕಂದ್ರೆ ಎಕ್ಕರ ಇದ್ದಿನ ಹೊಲ ಪೂರ ನೋಡ್ಬೇಕು ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ ನೌಕರಿ ಮನುಷ್ಯರಂತ ಅಣ್ಣ ಯಾಕೋ ಸಿಟ್ಟಿ ರುಚಿ ಎತ್ಲಕತ್ತೀನಿ ನಾವು ನಾಕತ್ತೀನಿ ತಗೊಂಡು ಬಾರು ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಎಲ್ಲಿ ನೋಡಿದ್ರಲ್ಲಿ ಇವನ ಕರ್ಗದ ತೆನ್ನಿನ ಕಾಣ್ಕತ್ತವಲ್ಲ ಹೋಯ್ನಣ್ಣ ಹೊಲ ಎಲ್ಲ ಲಾಸ್ ಆಗ್ಯದ ಅವನ ಮುದುಕಿ ಬಂದಿ ತೊಡೋದು ಮುದುಕಿ ಏನದನ್ನು ಜಾದು ಅದನ್ನು ಹುಡುಕ್ಯಾಡು ಹೋಯ್ಣ ಆ ಹೊಲದಾಗ ಈ ಹೊಲದಾಗ ನೋಡು ನಡಿ ನಡಿ ಜತೆ ಹೋಗಿ ಹುಡುಕ್ಯಾಡ್ರಿ ನಡಿ ಎಲ್ಲ ಆಡಿ ಬ್ಯಾಲ ಹೋಗಿ ನೋಡ್ತಾರ ಗೋಯಾತ ಹೊಲತ್ರ ಒಳಗೆ ತ್ರೀಯಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ ಹೀಗೆ ಇಲ್ಲ ಇತ್ತಲ್ಲ ಮುದುಕಿ ಇಲ್ಲ ಮಾಯ ಐತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು ಈಗ ಇದು ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ರಾಜ ಕೋಲ್ಹಾಪುರ ರಾಜರ ಬಲ್ಲಿ ಬಂದಾರ ನೌಕರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ ನಮಸ್ಕಾರ ರೀ ರಾಜಾರೇ ನಮಸ್ಕಾರಪ್ಪ ಮಕ್ಕಳೇ ಯಾಕೆ ಬಂದ್ರಿ ಯಾಕೆ ಎದುರಿಸಲವಾಗಿ ಮಾತು ಕೇಳ್ರಿ ಮಹಾರಾಜ ಒಂದು ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು ಜೋಗ ಕೊಡ್ಲಿಲ್ಲ ಸಿಟ್ಟಿ ನೀಡಿದ್ರು ಸಿಟ್ಟಿ ಕೊಟ್ಟಿಲ್ಲ ಹೊಲದ ಹೊಲ ಎಲ್ಲ ಲಾಸ್ ಮಾಡಿಟ್ಟಾಳ್ರಿ ಬಂದ್ ನೋಡಟ್ ನಡ್ರಿ ಅಂದ ನೋಡ್ರಿ ಕರೆ ಕರೆನೆ ಆಗಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರ ಕೂಡಲೇ ಬಂದ ಬಂದು ನೋಡ್ತಾನ ಹೊಲದೊಳಗ ರಾಜ ತನ್ನ ಹೊಲ ಅಲ್ಲ ಸಾಧನಾಯ್ತು ಕರೆ ಆ ಮುದುಕಿ ಬಂದ್ರೆ ಎಳ್ಳಿನಷ್ಟು ಜೋಗ ಇಡಿವ್ಯಾರಿ ಎಲ್ಲ ಜ್ವರ ಸಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ಬಿ ಎತ್ಕೊಳ್ಳಿ ಹಾಕ್ರಿ ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಬರೇ ಆ ಮುದುಕಿ ಬಂದ್ರೆ ಜೋಗ ನೀಡ್ಬೇಡ ಇಷ್ಟು ಹೇಳಿ ಸಾವುಕಾರ ತನ ಮನಿಗೆ ತಾವಂಟ ಬಂದ ನೌಕರಿ ಮನುಷ್ಯರ್ ತಂತ ನೌಕರಿ ಮಾಡಕತ್ತರು ಇಲ್ಲಿ ಕತಿ ಇಲ್ಲಿ ಹೇಗೆ ಆದ್ರೆ ಕತಿ ಇಲ್ಲಿ ಬಿಡ್ತದೆ ಜಗದಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು ಮತ ನೋಡ್ಬೇಕಂದ್ರೆ ಆರು ಕೊಲ್ಲಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ ಅಲ್ಲಿ 5 ಎಕರೆ ಜಮೀನ್ ನೋಡ್ಬೇಕಂದ್ರೆ ಕಬ್ಬು ಹಾಕಿದ್ರಿ ರಾಜ ಆ ಕಬ್ಬಿಲ ಒಂದ ಬಂದು ಒಂದ 5 ಕಬ್ಬು ಕೊಡ ಮಗ ಪೂಜೆ ಅಂದಳು ಮಗ ನನ್ನ ಮನ್ಯಾಗ ಒಂದು ಲೆಕ್ಕದದ ನಾ ಆರಾಧಿ ಹೆಣ್ಮಗಳು ಇದ್ದೀನಪ್ಪ ನನ್ನ ಮನ್ಯಾಗ ಒಂದ್ ಲೆಕ್ಕದದ ಒಂದ್ 5 ಕಬ್ಬು ಕೊಡ ಅಂದ ಆರೋಗ್ಯ ಜನ ಸಿಪಾಯಿ ಬೇನಂತ ನಾ ತಾಯಿ ನಮ್ಮ ಊರ ರಾಜನ ಹುಕುಮದ ಅವ್ವಾ ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಡ ಕೊಡಬ್ಯಾಡ್ರಿ ಅವ್ರಿಗೂ ಹೆಂಗ್ ಬರ್ತಾರ ಹಂಗ ವಾಪಿಸ್ ಹೊರಗೆ ಹಾಕ್ರಿ ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೆಸಿಂದ ನಾವು ಕೊಡಂಗಿಲ್ಲವ ಹೋಗ್ ಎಷ್ಟಲ್ಲ ಗಿಡ ವಿಲ ಜಗದಮ್ಮ ದೇವಿ ಅಂತಳ ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು ಮತ್ತ ಅಲ್ಲಿ ಬಿ ಜಗದಮ್ಮ ದೇವಿಗೆ ಸಿಟ್ಟ ಬಂದಾದ ಹಡಿ ಮೇಲಿನ ಭಂಡಾರ ತೆಗೆದುವುದು ಅತ್ತ ಭಂಡಾರ ಕಡ್ದಳು ಆ ತೋಟದಾಗ ಕಬ್ಬಿಂದು ಕಬ್ಬೆಲ್ಲಾರಿ ಬರೇ ನೋಡಕ್ ಬಿದ್ರೆ ಬೊಂಬಗಳಾಗಿ ಇರ್ತಾವ ಮನುಷ್ಯ ಗಾಬರಿ ಆಗಿ ಏನಂತ ಕಬ್ಬೇ ಮಾಯ ಮಾಡ್ಯಾಳ ದೇವಿ ನನಗ್ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು ನಡಿಯೋಣ ರಾಜನ ಬಲಿ ಬಂದರ ನಮಸ್ಕಾರ ಮಾಡಿದ್ರು ರಾಜ ನಮಸ್ಕಾರಪ್ಪ ನಮಸ್ಕಾರ ಯಾಕೋ ತಮ್ಮ ಯಾಕೆ ಬಂದ್ರಿ ತೋಟ ಕಾಯ್ದ್ಬಿಟ್ಟು ಇಲ್ಲಿ ಬಂದ್ರಿ ರಾಜ ನೋಡ್ರಿ ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ದಳು ಏನೋ ಅವ್ರ ಮನೆ ಒಳಗ ಏನು ಗೊಂದಲ ಹಾಕದಂತ ಅವ್ರಿಗೆ 5 ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು ನಾವು ಕೊಡಲಂತ ಹೇಳಿದೀವ್ರಿ ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ ಕ್ಷಣವಿಲ್ಲ ಬಿಟ್ಟು ಬಿಡ್ರಿ ಮಕ್ಕಳ 5 ದ ಆಟ ನೋಡ್ರಿ ಅಂತ ಹೇಳ್ಕೆಸಿಂದ ಆಕೆ ವಾಪಸ್ ಬಂದು ಹೋದ್ರಿ ಮಹಾರಾಜ್ ಮುಂದೆ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು ಆಗ ನಿಂತವ ರಾಜ ಬಂದ ನಿಮ್ಮ ಕಣ್ಣು ಆರು ನೋಡುವಂತವ್ರಾಗ್ರಿ ತುಳುಜಾಭವಾನಿ ಅಂತಾಳ ಈಗ ಕಬ್ಬ ಮಾಯಾಗ್ಯಾದ ಈಗ ಅವನು ಶರೀರಕ್ಕೆ ನೋಡ್ಬೇಕಂದ್ರೆ ಬ್ಯಾನಿ ಆಸ್ತಿ ಏನಂತ ತುಳುಜಾಭವಾನಿ ರಾತ್ರಿ ಸಮಯ ಆಗ್ಯಾದ್ರಿ ರಾತ್ರಿ ಟೈಮಿನಾಗ ತುಳುಜಾಭವಾನಿ ಊದು ಊದು ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾವುಕಾರ ನೋಡ್ಬೇಕು ರಾಜಂದ್ ನೋಡು ಕೊಲ್ಲಾಪುರ ರಾಜಂದು ರಾತ್ರಿ ಟೈಮಿನಾಗ ಮನಿ ಒಳಗ ಮಕ್ಕೊಂಡಿದ್ದ ರಾಜ ಊದೋದು ಅನ್ಕೋತ ದೇವಿ ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕಾಟಾಳ ಮಹಿಮ್ಯಾಲ ಒಕಾಟಿ ಏನಂತಾಳ ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕಾ ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕಾಡ್ಬೇಕು ಸಾವುಕಾರ ಮೈ ಒಳಗ ಇಟ್ಟ ಅರಬಾಟ ಬೆಂಕಿ ಬಿದ್ದದ ದೇವರೇ ಮರದಿವಸ ಹೊತ್ತ ಬಂಟಾದ ಯಾವ ಪ್ರಕಾರ ನೋಡ್ಬೇಕಾದ್ರ ಬೇಪ್ರಿ ಬ್ಯಾರಿ ಆಗತ್ತ ಅದು ಆ ಪ್ರಕಾರ ರಾಜ ಚಡಪಡಿಸ್ಲಕ್ಕ ಉರಿಜಾಲ ಬಿದ್ದಾದ ದೇವರು ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡಾವ ಹಗಲು ರಾತ್ರಿ ಆತನ ಧ್ಯಾನ ಮಾಡಾವ ದೇವಾ ಇವತ್ತಾಗ ನನ್ಗೇನು ಪೂಜೆ ಮಾಡದೊಳಗ ಬೋಳು ಚುಕ ಆಯ್ತು ಅಂತೇಳಿ ಹಗಲು ರಾತ್ರಿ ಆತನ ಆಗುತ್ತಾನೆ ಆತ ದೇವಿ ಏನಂತಾನ ಶಿವನ ಧ್ಯಾನ ಮಾಡದೊಳಗಿ ಬ್ಯಾಲಿ ಕಡಿಮೆ ಆಗಲ್ರಿ ಹೆಚ್ಚಾಗ್ಲಕ ತೋತು ಆ ಹೆಣತಿ ದಿನ ಹಾಕಿ ಬಂದು ನೋಡ್ಬೇಕು ಹಾರಿ ಹಾಡಿ ಮೈ ಮೇಲೆ ಬಿದ್ದಾಳ ಹೇ ಪತಿ ದೇವ ನಿಮಗೆ ಏನೈತ್ರಿ ರಾಜ ಹರಿ ಅಂತ ಆ ರಾಜ ಕೊಲ್ಲಾಪುರ ರಾಜಾಗ ಹೆಣತಿ ಇದ್ಳು ಮಾಣಕಾವತಿ ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವ ಏನೈತಿ ನಿಮ್ಮ ರಾತ್ರಿ ಅಂತ ಮೈ ಮೇಲೆ ಬಿದ್ದ ಬಳಕ ಏನಂತಾನ ನನ್ನ ಮೈ ಆಗಿ ನೋಡ್ಬೇಕು ಹುರುಪಿಟ್ಟ ಅದನ್ನ ಹರಿ ಅಂತ ಮೈ ತುಂಬಾ ಕರೆ ಕರೆ ಕರೆ ಕರೆ ಕೆದರ್ಲಾಕತ್ತದ ಹಂಗ ಕೆವ್ರ ಕೆವ್ರತಾರ ಹಂಗೆ ನೋಡ್ಬೇಕಂದ್ರೆ ಹದಗಡ್ಡಿ ಆಗ್ಯಾವ ಪಟ ಪಟಗೆ ಹೊಡೆದ ಒಳಗಿನ ಕಿವಾರ ಸೋಲಗತ್ತೆ ಅದು ಮಹಾರೋಗ ಒಡಿಲ್ ಅಂತ ಸರಾಪ್ ಕೊಟ್ಟಿಡ್ರಿ ದೇವಿ ಭಂಡಾರ ಒಳಗಿಂದೆ ಆ ಭಂಡಾರದಿಂದ ಸಾವುಕಾರ ಬೈಯಾಗ ಹುರುಪಿಟ್ಟ ಅದು ಹೆಂಡತಿ ಅಂತಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ತೋರಿಸ್ತಾಳ ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮಿ ಆಗಂಗಿಲ್ಲ ಎಲ್ಲಾ ಕಡೆ ತೋರಿಸ್ಗಳು ತೋರಿಸಿ ಎಲ್ಲಿ ಬ್ಯಾನಿ ಕಡಿಮೆ ಆಗಂಗಿಲ್ಲ ಒಳಗ ನೋಡ್ಬೇಕ ಮನಿ ಒಳಗ ಉಪಾಧ್ಯ ಬ್ರಾಹ್ಮಣ ಇದ್ದ ಮನಿ ದೇವರ ಆ ಉಪಾಧ್ಯನ ಮನಿ ಹೋಗಿ ಮಾಡ್ಕವತಿ ಏನಂತಾಳ ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ ನನ್ನ ಮನಿ ಒಳಗ ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ನನ್ನ ಗಂಡ ಮನಿ ಒಳಗೆ ಚಡಪಡಿಸ್ಲಾತಾನ ಮೈಯಾಗ ಹುರುಪಿಟ್ಟದಂತ ಯಾ ದೇವರ ಜನರು ಹೊಣ್ತಾರೆ ನೋಡ್ರಿ ಅಂದ ಆಗ ಬ್ರಾಹ್ಮಣ ಏನಂತ ಹೇಳ ಮಗ ನಾ ಪಂಚಾಂಗ ತೆಗೆದು ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ ಆ ಬ್ರಾಹ್ಮಣ ಪಂಚಾಂಗ ತೆಗೆದು ನೋಡ್ಲಕ್ಕ ತಡಿಲಿಲ್ಲ ಏ ಮಗ ನಿನ್ನ ಮನೆಯೊಳಗ ನಿನ್ನ ಪತಿರಾಯ ಹಗಲು ರಾತ್ರಿ ಆ ದೇವ್ರಿ ನಿನ್ನ ತಾನು ಎಲ್ಲಿ ಏನಿವಿಲ್ಲ ಬರೇ ಶಿವನ ಭಕ್ತ ಅಲ್ಲ ಕರೆ ಶಿವನ ಧ್ಯಾನ ಮಾಡ್ಯಾಲ ಆ ತಾಯಿ ಪಾರ್ವತ ದೇವಿಗೆ ಮರ್ತ ಬಿಟ್ಟಾಲ ನಿನ್ನ ಮನೆಯೊಳಗ ಕುಳ ದೇವತಿ ತುಳಿದ ಭವಾನಿ ಹಾಳು ಗಣ ದೇವತಿ ಆಗಿ ಇದಿಯಾಗಿ ಬೆನ್ನ ಹತ್ಯಾಳ ಅದಕ್ಕಾಗಿ ಇದೇ ದೇವಿ ಸಪದ ನೋಡ ತಂಗಿ ಎಂದ ಆ ದೇವಿಗೆ ನಿಮಗ ಪೂಜೆ ಮಾಡಿದ್ರಿ ಎಂದ ಆಕೆಗೆ ನಂಬಿದ್ರಿ ಅಂದ್ರೆ ಆ ವೇಳೆಗೆ ನಿಮಗ ಎಷ್ಟೋ ನಿಮಗ ಕೊಟ್ಟ ನಡೆಸ್ತಾಳ ಇದೇ ತಾಯಿ ಜಗದ ಮನ ಶಾಪದ ನಿನ ಪತ್ರೆ ಆಯಾಗಂತ ಆತ ಬ್ರಾಹ್ಮಣ ಹೇಳ ಬೀಳ್ತಾನೆ ಮಾಣಕಾವತಿ ಆ ಬ್ರಾಹ್ಮಣನ ಮಾತು ಕೇಳಿ ಯಾಕ್ರಿ ಅದಲ್ಲ ಬರ ಬ್ರಾಹ್ಮಣ ಅಂತ ಪಂಚಾಣಗ ದಾನ ದಕ್ಷಿಣ ಇಟ್ಟು ಕ್ಷಣ ಮಾಡಿ ಮನಿಗೆ ಬಂದಾಳ ಮನಿ ಒಳಗೆ ಬಂದು ನೋಡ್ರಿ ಆ ಪತಿ ದೇವನ ಹೆಸರು ಮೇಲೆ ಗಂಡಗಂತಾಳ ಯಾಕ್ರಿ ಪತಿದೇವ ನಮ್ಮ ಮನಿ ತಾಳೊಳಗ ನಾವು ಶಿವನ ಭಕ್ತರಿದ್ದೇವ ಶಿವನ ಧ್ಯಾನ ಮಾಡ್ತೇವು ಶಿವಶಕ್ತಿ ಇದ್ದು ಇಬ್ಬರು ಜಗತ್ ಜೋಡಿಯಾರ ನಾವು ತುಳಿದ ಅಂಬಾ ಭವಾನಿ ಮರ್ತಿದೇವು ಅದ್ರ ಸಲುವಾಗಿ ನಿಮ್ಮ ಮೈಯಾಗಿ ಊರು ಪೆಟ್ಟಾದ ನಾವು ನೀವು ಕೂಡಿ ನಡ್ರಿ ಹೋಗಾರಿ ಅಂತ ಮನಿ ಒಳಗೆ ಜಗಲಿ ಮೇಲೆ ಬಂದಾರ ಜಗಲಿ ಮ್ಯಾಲ ಬಂದು ಆ ದೇವಿ ಜಗದ ಬಲ ಪೂಜೆ ಮಾಡಿ ಹೆಂಡತಿ ಏನಂತಳ ಪತಿ ದೇವ ಯಾಕ್ರಿ ಪತಿ ದೇವ ನಿಮ್ಮ ಮನೆಯಾಗಿ ನೋಡ್ಬೇಕಂದ್ರೆ ನಿಮ್ಮ ಮನೆಯಾಗಿನ ಬ್ಯಾನಿ ಕಮ್ಮ ಆತದಂತ ನಮ್ಮ ಉಪಾಧ್ಯಾಯ ಬ್ರಾಹ್ಮಣ ಹೇಳ್ಯಾನ ಆ ಹೆಣ ದೇವತಿಗೆ ಊದೌದು ಅನ್ಬೇಕಂತ ಐದಾನ ಐದು ದಿವಸ ತುಳಜಾಪುರ ನಡ್ಕೋ ತೋಬೇಕಂತ ತುಳಜಾಪುರಕ್ಕೆ ಹೋಗಿ ಆಕಿನ ಭೋಗಿ ಭಂಡಾರ ಒಡೆ ಮಾಡಿ ಆಕಿ ದೇವಿ ಕೊಟ್ಟಿನ ಪ್ರಸಾದ ಮನೆಯೊಳಗೆ ತಂದು ಮನೆಯೊಳಗೆ ಅನುಶಾಂತಿ ಮಾಡಿಸಿ ಬೀಗರ ನೆಂಟರಿ ಕರೆಸಿ ನಾವು ಒಂದಾಗದೇವ ಅಂದ್ರೆ ನಮ್ಮ ಪಾಪ ಪರಿಹಾರಿಗೆ ದೂರ ಆಗ್ತದ್ರಿ ನಡ್ರಿ ಏನ್ ಬಿಡು ಅದಕ್ಕಂದಾರಿ ಹೆಣ್ಣವನ ಮಾಯಿ ಗಂಡವನ ನಾಯಿ ಹೆಣ್ಣಿನ ಕೇಳಿದ್ರೆ ಸುಖ ಆಗತ್ತ ಜಗತ್ತೊಳಗ ಅಂತ ತಿಳ್ಕೊಂಡ ಯಾರು ರಾಜ ಹೆಣತಿಗತ್ತ ಮಾಣಕಾವತಿಗಿ ಎಲೆ ಮಾಡ್ಕಾವತಿ ನೀ ಹಂಗಂದಿ ಹಾಗಂತ ಸತಿಪತಿ ಇಬ್ಬರ ಕೂಡಿ ಐದಾರ ಐದು ದಿವಸ ನೋಡಬೇಕಾದಾರ ಮನಿ ಒಳಗೆ ನೋಡ್ಬೇಕು ಸ್ವಚ್ಛತಾ ಮಾಡಿ ಗಂಡ ಎರ್ತಿ ಕೂಡಿ ಉದ ಉದು ಆರಕೋತ ಪಾದತ್ರ ಮಾಡ್ಕೋತ ತುಳಸಾಪುರ ತುಳಜಾಪುರ ಒಳಗ ಆದಿಶಕ್ತಿ ಜಗನ್ಮಾತಿ ಸ್ವಾಂಬಾಜಿ ಕುಂತಿಳು ಗರ್ಭಗುಡಿ ಒಳಗ ಆತ ನೋಡ್ಬೇಕು ಕೋಲ್ಹಾಪುರ ರಾಜ ಬಂದ ಹ್ಯಾಂಗ ಬಂದ ಮನಿ ಒಳಗ ಬಂದು ನಮೋ ನಮೋ ಅಂತ ಕೈ ಮುಗಿದು ನಿಂತ ನೋಡ್ರಿ ಆ ಕಲ್ಲೊಳದಾಗ ಸ್ನಾನ ಮಾಡ್ಕೊಂಡ್ರು ಸತೀಪತಿ ಕೂಡಿ ಕಲ್ಲೊಳದಾಗ ಸ್ನಾನ ಮಾಡಿ ಕಲ್ಲೊಳದಾಗ ಸ್ನಾನ ಮಾಡಿ ಬಳಕ ಮೈಯಾಗಿ ನೋಡ್ಬೇಕ ಬಾರಾಣಿ ಬ್ಯಾನಿ ಕಮ್ಮ ಐತ್ರಿ ಯಾರ್ದು ಕೋಲ್ಹಾಪುರ ರಾಜ ಚಾರಾಣೆ ಬ್ಯಾನಿ ಉಳಿತ್ರಿ ಗಂಡಾಯಣ ತೀ ನೋಡ್ಬೇಕಾದ್ರ ಉದೋ ಉದೋ ಅನ್ಕೋತ ಗರ್ಭಗುಡಿ ಒಳಗ ಬಂದಾರ ಗರ್ಭಗುಡಿ ಒಳಗ ಬಂದು ಪರದಕ್ಷಿಣೆ ಆಗ್ಲಾಕ್ ಶುರು ಮಾಡ್ಯಾರ ಹೆಣತಿ ಎತ್ತಳೆಯ ದೇವಾಲಯ ಪತಿ ದೇವ ಉಳದಂದ್ರ ಈ ಜಗತ್ತೆಲ್ಲ ನನಗ್ ಸಿಕ್ಕಾಂಗ ಇದು ನನ್ನ ಹಣಿವೆಯಲ್ಲಿನ ಮಾಂಗಲ್ಯ ಕುಕುಮದಂತ ಆ ಗಂಡಗ ಕೈ ಹಿಡಿದು ಏನಂತ ಯಾಕ್ರಿ ಪತಿ ದೇವ ನೋಡ್ರಿ ನೀವು ಸುಖ ಇದ್ರಿ ನನಗ್ ಸುಖ ನೀವು ಸುಖ ಇದ್ರು ಆಗ್ಬಾರ್ದು ನಿಮಗ ಘೋಟಾಳಿ ಆಗ್ಬಾರ್ದು ಮೈಯಾಗಿ ಬ್ಯಾನಿ ಕಮ್ಮಿ ಆಗ್ಯದ ಇನ್ನ ಒಂದ್ ಸ್ವಲ್ಪ ಬ್ಯಾನಿ ಉಳದದ ನಾವು ನೀವು ಕೂಡಿ ಆ ದೇವಿ ನೋಡಕ್ ಪ್ರಾರ್ಥನಾ ಮಾಡಿ ಆ ದೇವಿ ಪೂಜಾ ಮಾಡಾಮ್ ನಡ್ರಿ ಅಂತ ತುಳಜಾಪುರೊಳಗ ಪೂಜಾ ಮುಗಿಸ್ಕೊಂಡಾರ ಅಭಿಷೇಕ ಮಾಡಿಕೊಂಡ ತುಳಜಾ ಭವಾನಿ ಇದು ಜಗನ್ಮಾತಿದ ಅಭಿಷೇಕ ಮಾಡ್ಕೊಂಡು ದೇವಿ ಕೊಟ್ಟಿದ್ದ ಪ್ರಸಾದ ಸಾಕ್ಷಾತ್ ಜಗನ್ಮಾತಿ ದೇವಿ ಬಂದು ಪ್ರಕಟ ಆದ್ರು ಆ ಕೋಲ್ಹಾಪುರ ರಾಜ ಆ ಕೋಲ್ಹಾಪುರ ರಾಜ ಆಶೀರ್ವಾದ ಕೊಟ್ಟಳು ಬೆನ್ನ ಮ್ಯಾಲ ಯಾಕೋ ಕೋಲ್ಹಾಪುರ ರಾಜ ನನಗ ಬರಲ್ಲ ಅಂತ ತಿಳಿದಿದ್ದು ನನ್ನ ದರ್ಶನಗೆ ಬಂದಿದ್ದಿ ಮಗ ಹೋಗಿ ನಿನಗ ಮಾಫಿ ಮಾಡಿನ ಕರೆ ವರ್ಷಿ ವರ್ಷಿ ನೋಡ್ಬೇಕಂದ್ರೆ ನನ್ನ ಜಾತ್ರಿ ನೀನೇ ಬಂದ್ ಮಾಡ್ಬೇಕು ಮಗ ನೀ ಬರುವ ತನಕ ನನ್ನ ತಲೆ ಬಾಕಿಲಿ ತೆರೆಯಂಗಿಲ್ಲ ಈಗ ಹ್ಯಾಂಗ ನೋಡ್ಬೇಕಂದ್ರೆ ನನ್ನ ವರ್ಷಿಗೆ ಬಂದಿದ್ದಿ ಹಾಂಗ ನೀನೇ ವರ್ಷಿಗೆ ಬಂದು ನನ್ನ ಜಾತ್ರೆ ನಡೆಸಬೇಕು ಕೋಲ್ಹಾಪುರ ರಾಜ ಅಂದ ಯಾಕಲಮ್ಮ ಹ್ಯಾಂಗ ನಡೆಸಬೇಕು ನೀನು ಜಾಗರಣಿ ಕೊರಳ ಆಗಕ್ಕೆ ಹೊಡಿ ಬಾಳ ಬಲಗ ಯಾಗ ಪರಡಿ ಹಾಕೋಬೇಕು ಎಡಗ ಯಾಗ ಪತ್ತ ಆಚೆಕೊಂಡು ಉದೋ ಉದೋ ಆ ತಾಯಿದ ಮನಿ ಜೋಗ ಆಡಿ ಬರಬೇಕು ಜೋಗ ಆಡಿ ಅದೇ ಜೋಗದ ಒಳಗೆ ನೀ ಎಷ್ಟು ಬರ್ತದ ಅನ್ನೋದು ಆಟ ಅನ್ನೋದು ವೈದ್ಯ ಮನಿ ಒಳಗೆ ಹಚ್ಚಿ ನಿನ್ನ ಮನಿ ಒಳಗೆ ನೋಡ್ಬೇಕು ಜಾಗರಣಿ ಮಾಡಬೇಕು ಐದು ಕಬ್ಬ ಐದು ಬಾಳೆದಿನ ತಂದು ನಿನ್ನ ಮನಿ ಒಳಗೆ ಗೊಂದಲ ಹಾಕ ಬಳಕ ನನ್ನ ನೋಡಿ ನೀ ಮಾಡಿದಂತ ಪಾಪ ಪರಿಹಾರ ದೂರ ಆದಂತಳ ದೇವರಿ ಮಾತಿಗೆ ಜಗದಂಬಾ ದೇವಿಗೆ ನೋಡ್ಬೇಕಾದ್ರೆ ನಮೋ ನಮೋ ಅಂತ ತಾಯಿ ಪಾದ ಹಿಡದ ಅಮ್ಮ ನಿನಗ್ ಶರಣ ಬರ್ತೀನಿ ಹಿಂಗ್ ಶರಣ ಬಂದು ವರ್ಷಿ ವರ್ಷಿ ನಿನ್ನ ಜಾತ್ರಿ ಹಿಂಗೇ ಮಾಡ್ತೀನಂತ ಆ ಕೋಲ್ಹಾಪುರ ರಾಜ ಇದಾವ ಆ ತಾಯಿಗೆ ಶರಣ ಬಂದ್ರಿ ಶರಣ ಬಂದವ್ರಿ ಮರಣ ಕೊಡಂಗಿಲ್ಲ ಅಂತ ದೇವಿ ಆಶೀರ್ವಾದ ಕೊಟ್ಟಳು ಆಶೀರ್ವಾದ ಕೊಟ್ಟ ಬಳಕ ಎಲ್ಲಿ ಆ ನೋಡ್ಬೇಕ ಕೋಲ್ಹಾಪುರ ರಾಜರ ಮನಿ ಒಳಗ ಐದು ಮಂದಿ ಗೊಂದಲಿಗಾರಿಗೆ ಕರೆಸಿ ಆ ತಾಯಿದು ಗೊಂದಲು ಮಾಡ್ಯಾರ ಐದು ಕಬ್ಬ ಐದು ಬಾಳೆ ನಿನ್ನ ಮಾಡ್ಯಾರ ಪೂಜಾ ಪಾಠ ಮಾಡಿ ಆ ದೇವಿದು ನೋಡಬೇಕು ಜಾಗರಣೆ ಮಾಡಿ, ಆ ದೇವಿದು ನೋಡಬೇಕು ತುಳಜಾಪುರ ಒಳಗ ಇನ್ನ ಆದ್ರ ಬಿ ಕೊಲ್ಲಾಪುರ ರಾಜ ತನ್ನ ಮನಿ ಉರಿ ಹಚ್ಚಿ ಆ ತಾಯಿ ಜಗನ್ಮಾತನ ವರ್ಷ ವರ್ಷಿಗೆ ಜಾಗರಣೆ ಮಾಡ್ತಾನ. ಇಲ್ಲಿಗೆ ರಾಜ ಇದಿನಾವ ನನಗ ತಾಯಿ ಇದಿನಾಕಿ ಬರ್ತಾಳನು ಅಂತ ಹಸಿ ಅಂದ್ರೊಳಗೆ ಕುಂತು ಗಂಡ ಹೆಂಡತಿ ತಪಸ್ಯ ಮಾಡಕತ್ತಿರು. ಸಾಕ್ಷಾತ ದೇವಿ ಬದಲಾಯ ನೋಡ್ಬೇಕಾದ್ರ ರಂಗಭೂಮಿ ಒಳಗೆ ದೇವಿ ತುಳಜಾಪುರ ಎಲ್ಲಿ ಯಾರು ನೋಡ್ಬೇಕಾದ್ರ ಕಬ್ಬ ಬೆಳೆದಿಂದ ಕಟ್ಟಿ ಪೂಜಾ ಮಾಡಿರು. ಅದೇ ಅಂದ್ರೊಳಗೆ ಬಂದು ಜಗನ್ಮಾತೆ ದೇವಿ ಗಂಡ ಹೆಂಡತಿಗೆ ಆಶೀರ್ವಾದ ಕೊಟ್ಟಾಳ. ಹೇ ಮಕ್ಕಳ್ರಿ ನಾನು ಸೇವಾ ಮಾಡಿದೊಳಗೆ ನಿಮ್ಗೆ ಸಂಪತ್ತಿ ಸಂತಾನ ಕೊಡ್ತೀನಿ ಅಂತ ಸಂಪತ್ತಿ ಸಂತಾನ ಕೊಟ್ಟಾಳ. ಅವಾಗ ದೇವಿ ಸಂಪತ್ತಿ ಸಂತಾನ ಕೊಟ್ಟಳ ದೇವಿ ಅಂತ ವರ್ಷಿ ವರ್ಷ ಹಂಗೆ ಜಾತ್ರಿ ಮಾಡಕತ್ತಾರ. ಇಲ್ಲಿನ ಕೊಲ್ಲಾಪುರ ರಾಜ ಅಂದು ಕತೆ ಸರ್ಪಣ ಮುಗಿಲಾಗಿ ಬಂದು ಬಂದಿದ್ದಾರೆ. ತಾಯಿ ಪ್ರಾರ್ಥನಾ ಮಾಡಿ ಏನಂತಾರ, ಅಮ್ಮ ಬಾಯಿ ಕುಡು ಕುಡು ವರ ಉಮ್ಮಮ್ಮಾಯಿ, ದೇವಿ ಕುಡು ಕುಡು ವರ ಉಮ್ಮಮ್ಮಾಯಿ, ಅಂಗವಾಗಿ ಸಂಗಮೇಶ್ವರಗ ಅಂಗವಾಗಿ ಸಂಗಮೇಶ್ವರಗ ಗಂಗವಾಗಿ ಪವಿತ್ರ ನಾಡಿ ಮೇರಿದಸಿ ಕೊಟ್ಟಿಸಿದಳೆಗ ಮಾಯಿ ಕಾಡಿದೆ ಬಲ್ಲಂಗ, ಮೇರಿದಲ್ಲಿ ಕೊಟ್ಟಿಸಿದಳೆಗ ಮಾಯ ಬಲ್ಲಂಗ, ಸತ್ತರೋಜ ಗುಡ್ಡದ ಮ್ಯಾಲ ಮೊದಲ ಪೂಜೆ ಮಾತಾಡಿ ನಗ ದೇವಿ ಅಮ್ಮ ಬಾಯಿ ಗೊಂದಲಿಗರ ಕಥೆಯಲ್ಲಿ ಇದುವರೆಗೆ ತುಳಜಾ ಭವಾನಿ ಕೊಲ್ಹಾಪುರ ರಾಜನ ಕಥೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಹಾಗೂ ಸಂಗಡಿಗರು. ಕೃಷಿ ರಂಗದಲ್ಲಿ ಈಗ ಕೃಷಿ ಹಾಡುಗಳು. ನೂರ ಎಂಬತ್ತು ಬೆಳೆಗಳನ್ನಿದ್ದು ತಿಂದೇ ತಿಂತಾದ, ಕಡಲಿ ಹತ್ತಿ ತೊಗರಿ ಕಂಡ್ರ ಜಿಗದಾಡತಾದ, ಕಳೆಗಳ ಮ್ಯಾಲೆ ಸೈತ ಇದು ಬದುಕುತ್ತಾದ, ಮುಂಗಾರು ಸೂರು ಆಯ್ತು ಅಂದ್ರ ಕುಡಿದಾಡುತ್ತಾದ. ಹೆಲಿಯೋ ತಿಸ್ಕಿದು ಹೆಲಿಯೋ ತಿಸ್ಕಿದು ಗಿಡದ ಮ್ಯಾಲೆ ಒಂದೊಂದೇ ತತ್ತಿ ಇಡ್ತಾದ, ತತ್ತಿ ಒಣದು ಮೂರೇ ದಿನದಾಗ ಮರಿಯೂ ಬರ್ತಾದ, ಹದಿನೈದು ದಿನದಾಗ ಪೈಲ್ವಾನ ನಂಗ ತಯಾರು ಆಗ್ತಾದ, ಹೂವು ಕಾಯಿ ಎಲಿ ಎಲ್ಲ ಮುಕ್ಕೂತಾದ. ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು. ತಿಪ್ಪಿ ಗೊಬ್ಬರ ಹಾಕೋ ಅಣ್ಣ ಹೊಲಕ ದೇವ ಎಂದು ನೆಲೆದಾಗ ಇರುವುದಪ್ಪ ತಿಪ್ಪಿ ಗೊಬ್ಬರ ಹಾಕೋ ಅಣ್ಣ ಹೊಲಕ ಮಿತ್ರ ದೇವಿಗಳು ನಲಿದಾಡುವುದಕ ತಿಪ್ಪಿ ಗೊಬ್ಬರ ಹಾಕೋ ಅಣ್ಣ ಹೊಲಕ ಮಕ್ಕಳು ಬರಿ ಮಕ್ಕಳು ಬದುಕುದಕ ತಿಪ್ಪಿ ಗೊಬ್ಬರ ಬೇಕು ಅಣ್ಣ ಹೊಲಕ. ಕೃಷಿ ಹಾಡುಗಳು ಬಿತ್ತರವಾದವು. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ.